ಇಂಗ್ಲಿಷ್ ವಿ ಆಕಾರ ಅಥವಾ ಯು ಆಕಾರದಲ್ಲಿ ಮಣ್ಣಿನ ಗುಂಡಿ ತೋಡ್ಬೇಕಾಗುತ್ತೆ ಗುದ್ದಲಿ ಅಥವಾ ಸಲಿಕೆಯಿಂದ. ಇಂಗ್ಲಿಷ್ ವಿ ಆಕಾರ ಅಥವಾ ಯು ಆಕಾರ ಏನಕ್ಕೆ ಅಂತಂದ್ರೆ, ನಾವು ಎರಡೂ ಬದಿಗಳಿಂದ ಗುಂಡಿ ತೆಗೆದು ಎರಡೂ ಬದಿಗಳಿಂದ ನಾವು ಮಣ್ಣನ್ನ ಕುಚ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಸೊ ಗುಂಡಿ ತೆಗೆದು ಮಣ್ಣನ್ನ ಹೊರಡೆ ಹಾಕ್ಬೇಕು ಫಸ್ಟ್. ಆಮೇಲೆ ಗುಂಡಿ ತೆಗೆದ ವಿ ಅಥವಾ ಯು ಶೇಪ್ ಇದರಲ್ಲಿ ಎರಡೂ ಕಡೆಯಿಂದ ನಾವು ಮೇಲಿನಿಂದ ಕೆಳಗವರ್ಗು ನಾವು ಕೊಚ್ಕೋಬೇಕಾಗುತ್ತೆ. ಕೊಚ್ಕೊಳಕ್ ಆಗಲ್ಲ ಅಂತಂದ್ರು ಸ್ವಲ್ಪ ಸ್ವಲ್ಪ ಸ್ವಲ್ಪ ಕೊಚ್ಕೊಂಡು ಮೇಲಿಂದ ಕೆಳಗಿನಂತ ಬರ್ತಕ್ಕಂಥ ಮಣ್ಣವ್ರಿಗೂ ನಾವು ಕಲೆಕ್ಟ್ ಮಾಡ್ಬೇಕಾಗುತ್ತೆ. ನಾವು ಬರೀ ಮೇಲಡೆ ಕೊಚ್ಕೊಂಡ್ರೆ ಅದು ಪ್ರತಿನಿಧಿಸೋದಲ್ಲ ಮಣ್ಣಿನ ಮಾದರಿನ. ಹಾಗೆ ಮೇಲಿಂದ ಕೆಳಗವರು ನಾವು ಕೊಚ್ಕೊಂಡು ಅದನ್ನ ಒಂದು ಬಕೆಟ್ ಕೊಡ್ಬೇಕಾಗುತ್ತೆ. ಹಾಗೇನೆ ಎರಡರಿಂದ ಮೂರು ಕಡೆ ಗುರುತು ಮಾಡ್ಕೊಂಡಿರ್ತೇವಲ್ಲ, ಹಾಗೇನೆ ಎಲ್ಲಾ ಕಡೆ ಅದೇ ರೀತಿ ಮಾಡ್ಬಿಟ್ಟು ಒಂದು ಬಕೆಟ್ ಅಲ್ಲಿ ಅಥವಾ ಒಂದು ಮಂಕ್ರಿ ಅಥವಾ ಏನೋ ಬಾಣಲಿ ಅಂತ ಹೇಳ್ತೇವಲ್ಲ ಅದರಲ್ಲಿ ನಾವು ಸಂಗ್ರಹಿಸ್ಕೋಬೇಕಾಗುತ್ತೆ. ಇದು ಮಣ್ಣು ತೆಗೆಯೋ ವಿಧಾನ. ಉಪಮಾದರಿಗಳನ್ನು ತೆಗಿಬೇಕಾದ್ರೆ ಕೆಲವೊಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗಬೇಕು. ಈ ಮುನ್ನೆಚ್ಚರಿಕೆ ಕ್ರಮಗಳು ಏನು ಅಂತಂದ್ರೆ, ಮಾದರಿ ತೆಗೆಯುವ ಸ್ಥಳದಲ್ಲಿ ನಿಮ್ಮ ಕಾಂಪೋಸ್ಟ್ ಗುಂಡಿ ಅಥವಾ ತಿಪ್ಪೆ ಗುಂಡಿ ಇರಬಾರ್ದು, ಮನೆ ಹತ್ತಿರ ತೆಗಿಬಾರ್ದು, ಗಿಡದ ನೆರಳಿನಲ್ಲಿ ಮರದ ಕೆಳಗಡೆ ತೆಗಿಬಾರ್ದು, ಹಾಗೆ ಕಾಲುವೆ ಅಕ್ಕಪಕ್ಕ ತೆಗಿಬಾರ್ದು, ಬದುಗಳ ಪಕ್ಕ ತೆಗಿಬಾರ್ದು. ಏನಕ್ಕೆ ಅಂತಾರೆ, ಈಗ ತಿಪ್ಪೆ ಗುಂಡಿ ಹತ್ರ ನಾವು ತೆಗೆದ್ರೆ ಅದ್ರಲ್ಲಿ ಫಲವತ್ತತೆ ಮಣ್ಣು ಇರ್ತದೆ, ಸೊ ಫಲವತ್ತತೆ ಜಾಸ್ತಿ ತೋರಿಸುತ್ತೆ. ಹಾಗೆ ಕಾಲುವೆ ಹತ್ರ ತೆಗೆದ್ರೆ ಪೋಷಕಾಂಶಗಳು ಕೊಚ್ಕೊಂಡು ಹೋಗಿರ್ತಾರೆ, ಫಲವತ್ತತೆ ಕಡಿಮೆ ತೋರಿಸುತ್ತೆ. ಬದುಗಳ ಹತ್ರ ತೆಗೆದ್ರೆ ಪೋಷಕಾಂಶಗಳು ಜಾಸ್ತಿ ಇರ್ತದೆ, ಯಾಕಂದ್ರೆ ಗಾಳಿಗೆ ಬಂದಂತ ಮಣ್ಣು ಅಲ್ಲಿ ಶೇಖರಣೆ ಆಗಿಬಿಟ್ಟು ಫಲವತ್ತತೆ ಜಾಸ್ತಿ ತೋರಿಸುತ್ತೆ. ಹೀಗಾಗ್ಬಿಟ್ಟು ಈ ಒಂದು ಸ್ಥಳಗಳಿಂದ ಬಿಟ್ಬಿಟ್ಟು ಮರಗಳ ಕೆಳಗಡೆ ತೆಗೆದ್ರೆ ಸಾವಯವ ಅಂಶ ಜಾಸ್ತಿ, ಎಲೆಗಳೆಲ್ಲ ಉದುರುಬಿಟ್ಟು ಸಾವಯವ ಅಂಶ ಜಾಸ್ತಿ ಆಗಿರುತ್ತೆ, ಹಾಗಾಗ್ಬಿಟ್ಟು ಫಲವತ್ತತೆ ಜಾಸ್ತಿ ತೋರಿಸುತ್ತೆ. ಈ ಒಂದು ಸ್ಥಳದಲ್ಲಿ ಬಿಟ್ಬಿಟ್ಟು ತಗ್ಗಿನಲ್ಲೂ ಕೂಡ ತೆಗಿಬಾರ್ದು ಪೋಷಕಾಂಶಗಳು ಸಾಧ್ಯತೆ ಕೊಚ್ಕೊಂಡು ಹೋಗಿರುತ್ತೆ, ಅಥವಾ ಬೇರೆ ಮಣ್ಣು ಬಂದು ಶೇಖರಣೆ ಆಗ್ಬಿಟ್ಟು ಜಾಸ್ತಿನೂ ಇರತಕ್ಕಂತ ಸಾಧ್ಯತೆ ಇರ್ತದೆ. ಹಾಗಾಗ್ಬಿಟ್ಟು ಈ ಒಂದು ಸ್ಥಳ ಬಿಟ್ಬಿಟ್ಟು ನಾವು ಉಪಮಾದರಿ ತೆಗೆದಕ್ಕೆ ಸ್ಥಳನ ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಜೊತೆಗೆ ನಾವು ಇತ್ತೀಚೆಗೆ ಏನಾದರೂ ರಸಗೊಬ್ಬರ ಸಾವಯವ ಗೊಬ್ಬರ ಜಮೀನಿಗೆ ಹಾಕಿದ್ರೆ ಅವಲು ಕೂಡ ತೆಗಿಬಾರ್ದಾಗುತ್ತೆ. ಸಾಮಾನ್ಯವಾಗಿ ಮಣ್ಣಿನ ಮಾದರಿ ತೆಗೆಯುವ ಸಮಯ ಅಂತ ಬಂದಾಗ ನಾವು ಬೆಳೆ ಕಟಾವಾದ ನಂತರ ಅಂದ್ರೆ ಡಿಸೆಂಬರ್ ಅಥವಾ ಜನವರಿ ತಿಂಗಳಿನಲ್ಲಿ ಅಥವಾ ಬಿತ್ತನೆಗೆ ಮುಂಚೆ ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ತೆಗೆಯೋದು ಸೂಕ್ತ. ಯಾಕೆಂತಂದ್ರೆ ನಾವು ಮಣ್ಣನ್ನ ಮಾದರಿಯನ್ನ ನಾವು ಪ್ರಯೋಗಾಲಯಕ್ಕೆ ಕಳಿಸಿ ಅಲ್ಲಿ ಬಂದಂತ ವರದಿಯನ್ನು ನೋಡ್ಕೊಂಡು ಮುಂದಿನ ಬೆಳೆಗಳಿಗೆ ಏನು ಬೇಕಾಗ್ತದ ಪೋಷಕಾಂಶಗಳನ್ನ ನಾವು ಅಳವಡಿಸ್ಕೋಬೇಕಾಗತ್ತಂದ್ರೆ ಈ ಸಮಯದಲ್ಲಿ ತೆಗೆಯೋದು ಸೂಕ್ತ. ಇದಾದ ನಂತರ ನೀವು ಕೇಳಿದ ಹಾಗೆ ಈಗ ರಾಸಾಯನಿಕ ಗೊಬ್ಬರಗಳು ಹಾಕಿದ್ಮೇಲೆ ಹೇಗೆ ಅಂತ, ರಾಸಾಯನಿಕ ಗೊಬ್ಬರಗಳು ಹಾಕಿ ಅದು ಮಣ್ಣಿನಲ್ಲಿ ಮಿಶ್ರ ಆಗಿರ್ತದೆ, ಆಗ ತೆಗೆದ್ರೆ ನಮಗೆ ಫಲವತ್ತತೆ ಜಾಸ್ತಿ ತೋರಿಸುತ್ತೆ. ಸೊ ರಾಸಾಯನಿಕ ಗೊಬ್ಬರಗಳನ್ನ ಹಾಕಿ ಸುಮಾರು ಒಂದೂವರೆ ತಿಂಗಳ ನಂತರ ಮಣ್ಣಿನ ಮಾದರಿಯನ್ನು ತೆಗಿಬಹುದು. ಅವಾಗ ಅವು ಬೆಳೆಗಳೆಲ್ಲ ತಗೊಂಡಿರ್ತವೆ, ಆಗ ಮಣ್ಣಿನಲ್ಲಿ ಹೆಚ್ಚು ಅಂಶಗಳು ಇರೋದಿಲ್ಲ, ಆಗ ನೀವು ತಗೋಬಹುದು. ಸಾವಯವ ಗೊಬ್ಬರಗಳು ಹಾಕಿದ್ರೆ ಸಾವಯವ ಗೊಬ್ಬರ ಮೂರು ತಿಂಗಳ ನಂತರ ನಾವು ಮಣ್ಣಿನ ಮಾದರಿಯನ್ನು ತೆಗೆದುಕೊಂಡು ಪ್ರಯೋಗಾಲಯಕ್ಕೆ ಕಳಿಸಬಹುದು. ಅಂದ್ರೆ ಈಗೇನು ಉಪಮಾದರಿಗಳನ್ನ ತೆಗೆದಿರ್ತೀವಿ ಅದನ್ನೆಲ್ಲ ಒಟ್ಟುಗೂಡಿಸಿ ಅದರಲ್ಲಿ ಒಂದು 1/2 kg ಬೇಕಾದಷ್ಟು ಮಾದರಿಯನ್ನೇ ಮಾತ್ರ ನಾವು ತಗೋಬೇಕಾಗುತ್ತೆ. ಈಗ ಉಪಮಾದರಿಗಳನ್ನ 2-3 ಕಡೆ ಸ್ಥಳದಲ್ಲಿ 1 ಎಕರೆ ತೆಗೆದಾಗ ಅದು ಸುಮಾರು 2-3 ಕೆಜಿ ಅಥವಾ 3-4 ಕೆಜಿ ಅಷ್ಟು ಆಗಿರ್ತದೆ. ನಮಗೆ ಪರೀಕ್ಷೆಗೆ ಬೇಕಾಗಿರ್ತಕ್ಕಂಥದ್ದು ಸುಮಾರು 1/4 kg ಮಣ್ಣು ಬೇಕಾಗುತ್ತೆ. ಇದನ್ನ ಹೆಂಗೆ ಕಡಿಮೆ ಮಾಡೋದು ಅಂತಂದ್ರೆ, ಒಂದು ಶುಭ್ರವಾದ ಬಟ್ಟೆ ಪ್ಲಾಸ್ಟಿಕ್ ಹಾಳೆ ಅಥವಾ ಪೇಪರ್ ಅಥವಾ ಏನು ಇಲ್ಲ ಅಂತಾರೆ ನೆಲ ಸಿಮೆಂಟ್ ನೆಲದ ಮೇಲೆ ಆ ಮಣ್ಣನ್ನ ನಾವು ಹರಡಬೇಕು. ಹರಡ್ಬಿಟ್ಟು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡೋದು ಅಂತಂದ್ರೆ ಇಲ್ಲಿ ಏನು ಹಾಕೋಬಾರ್ದು, ಬರೀ ಕೈಯಿಂದ ಅಥವಾ ಚೆಲ್ ಕೈಯಿಂದ ನೀವು ಮಣ್ಣನ್ನ ಮಿಕ್ಸ್ ಮಾಡಬೇಕು. ಈ ತರ ಮಿಕ್ಸ್ ಮಾಡ್ಬೇಕಾದ್ರೆ ನಿಮ್ಗೆ ಕಲ್ಲುಗಳು, ದೊಡ್ಡ ದೊಡ್ಡ ಕಲ್ಲುಗಳು ಏನಾದ್ರು ಇದ್ರೆ ಅಥವಾ ಬೇರುಗಳು ಅಥವಾ ಎಲೆ ಕಸ ಕಡ್ಡಿಗಳು ಅದನ್ನ ತೆಗ್ದು ಹಾಕ್ಬೇಕು. ಯಾಕಂದ್ರೆ ಮಣ್ಣನ್ನ ನಾವು ಮಣ್ಣಿನ ಕಣ ಗಾತ್ರ 2 mm ಕಿಂತ ಕಡಿಮೆ ಇದ್ರೆ ಮಣ್ಣು ಅಂತ ಕರಿತೇವೆ. ಅದಕ್ಕಿಂತ ಜಾಸ್ತಿ ಇರ್ತಕ್ಕಂಥದ್ದು ನಾವು ಮಣ್ಣು ಅಂತ ಕರೆಯೋದು. ಆಗಬಿಟ್ಟು ಕಲ್ಲುಗಳು ಅವನ್ನ ಮತ್ತೆಲ್ಲ ತೆಗ್ದಾಕ್ಬೇಕಾಗುತ್ತೆ. ಹಾಗೆ ಚೆನ್ನಾಗಿ ಮಿಶ್ರಣ ಮಾಡ್ಬಿಟ್ಟು ವೃತ್ತಾಕಾರದಲ್ಲಿ ಅಥವಾ ಚೌಕಾಕಾರದಲ್ಲಿ ನಾವು ಹರಡ್ಬೇಕು. ಅದನ್ನ ಹರಡ್ಬಿಟ್ಟು ಬೆರಳಿನಿಂದ 4 ಭಾಗ ಮಾಡ್ಬೇಕು. 4 ಭಾಗ ಮಾಡ್ಬಿಟ್ಟು ಯಾವ್ದಾದ್ರು 2 ವಿರುದ್ಧ ದಿಕ್ಕಿನ ಭಾಗಗಳನ್ನ ನಾವು ತೆಗೆದು ಬಿಸಾಕ್ಬೇಕು. ಇನ್ನುಳಿದ 2 ಭಾಗಗಳನ್ನ ಮತ್ತೆ ಮಿಶ್ರಣ ಮಾಡ್ಬಿಟ್ಟು ಮತ್ತೆ 4 ಭಾಗ ಮಾಡಿ ವಿರುದ್ಧ ದಿಕ್ಕಿನ 2 ಭಾಗಗಳನ್ನ ತೆಗೆದಾಕ್ಬೇಕಾಗುತ್ತೆ. ಈ ಮಾಡೋ ಪದ್ಧತಿನ ನಾವು ಚತುರ್ವಿಂಗಡಣಾ ಪದ್ಧತಿ ಅಂತೀವಿ. ಅಂದ್ರೆ 4 ಭಾಗ ಮಾಡ್ಕೊಂಡು 2 ಭಾಗ ತೆಗಿತಾ ಹೋಗ್ತಾ ಇರೋದು. ಸೊ ಎಲ್ಲಿವರೆಗೂ ಮಾಡ್ಬೇಕು ಅಂತಂದ್ರೆ, ನಮಗೆ ಬೇಕಾಗಿರ್ತಕ್ಕಂಥದ್ದು 1/2 kg ಮಣ್ಣು. 1/2 kg ಮಣ್ಣು ಬರೋವರೆಗು ನಾವು ಈ ತರ ಮಾಡೋದು ಸೂಕ್ತ. ಅದು ನಮ್ಮ ಜಮೀನಿನ ಒಂದು ಪ್ರಾತಿನಿಧಿಕ ಮಾದರಿ ಆಗಿರುತ್ತೆ. ಹೌದು, ಈ ತರ ಮಾಡಿದಾಗ ಇದು ಜಮೀನಿನ ಪ್ರತಿನಿಧಿಸುತ್ತದೆ ಈ ಮಾದರಿ. ನಾವು ಹಾಗೆ ಮಿಕ್ಸ್ ಮಾಡಿ ಹಾಗೆ 1/2 kg ತಗೋತೀವಿ ಅಂತಂದ್ರೆ ಅದು ಚೆನ್ನಾಗಿ ಮಿಕ್ಸ್ ಆಗಲ್ಲ. ಹಾಗಾಗ್ಬಿಟ್ಟು ಈ ಒಂದು ಪದ್ಧತಿಯನ್ನು ನಾವು ಅಳವಡಿಸ್ಕೋತೀವಿ. ಇನ್ನು ಮುಖ್ಯವಾಗಿ ಈ ರೀತಿಯಾಗಿ ನಾವು ತೆಗೆದುಕೊಂಡ ಮಾದರಿಯನ್ನು ಒಣಗಿಸ್ಬೇಕಾಗತ್ತಾ ತೇವಾಂಶ ಇದ್ರೆ?